ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 6:50.39 ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब बैठ बेटा, तू जो ये अंधाधुन रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था. ಒಂದೇ ಬೆಳೆ ನಂಬಲಿಕ್ಕಿಲ್ಲ ಅಂದ್ರೆ, ಒಂದು ಮೂನಾಲ್ಕು ಜಾತಿ ಬೆಳೆ ಇದ್ರೆ ಒಂದೊಂದು ಬೆಳೆಯಲ್ಲಿ ಅಂದ್ರೆ ಯಾವ್ದರಲ್ಲಿ ಒಂದು ರೇಟ್ ಕಮ್ಮಿ ಇದ್ರು ಮತ್ತೊಂದ್ರಲ್ಲಿ ಮ್ಯಾನೇಜ್ ಆಗಿ ಹೋಗ್ತದೆ ಹೇಳೋ ದೃಷ್ಟಿಯಿಂದ ಅವರು ಹೇಳಿದ್ರು. ಅದೇ ರೀತಿ ನಾನು ಈಗ ಕೋಕೋ ಬೆಳೆಯನ್ನು ಮಾಡಿದ್ದೀನಿ. ಕೋಕೋ ಬೆಳೆ ಈಗ ನಮ್ಮ ತೋಟದಲ್ಲಿ 1,000 ಹೆಚ್ಚು ಗಿಡ ಉಂಟು. ಒಳ್ಳೆ ಇಳುವರಿ ಬರ್ತಾ ಉಂಟು ಕೋಕೋ. ಒಳ್ಳೆ ಮಾರ್ಕೆಟ್ ಸಿಗ್ತಾ ಉಂಟು ಈಗ. ಅಂದ್ರೆ ಮೊದ್ಲ ಮಾರ್ಕೆಟೇ ಇಲ್ಲಾಗಿತ್ತು, ಅದಕ್ಕೆ ಈಗ ಒಳ್ಳೆ ಮಾರ್ಕೆಟ್ ಸಿಗ್ತಾ ಉಂಟು. ಈಗ ಹಸಿ ಬೀಜ ಒಂದು 60 ರೂಪಾಯಿ ವರೆಗೆ ಹೋಗಿದೆ ವರ್ಷ ಕೆಜಿಗೆ ರೇಟು. ತೋಟದಲ್ಲಿ ಮಂಗಗಳು ಬರ್ತವೆ, ಮಂಗ ಮತ್ತೆ ಕಪ್ಪು ಮಂಗ, ಬಿಳಿ ಮಂಗ ಎಲ್ಲ ಬರ್ತವೆ. ಕಪ್ಪು ಮಂಗ ಕೋಕೋ ಬೆಳೆಗೆ ತುಂಬಾ ಹಾನಿ ಉಂಟು ಮಾಡ್ತದೆ. ಅದು ಅದ್ರ ಸೊಪ್ಪು ಮತ್ತೆ ಈ ಕೋಕೋ ಕಾಯಿ ಬಿಡುವಾಗಲೇ ಅದ್ರ ಕಟಿಂಗ್ ಮಾಡಿ ತಿಂತದೆ ಅದು. ಅಂತದ್ರಲ್ಲೂ ಅದು ತಿಂದ ಮೇಲೂ ನಮ್ಗೆ ಒಂದು ಹೆಚ್ಚು ಕಮ್ಮಿ 1,00,000 ಹತ್ತತ್ರ ಇನ್ಕಮ್ ಬಂದಿದೆ ಅದರಿಂದ. ಹಾಗಾಗಿ ಅದರೆಲ್ಲ ನಿಯಂತ್ರಣ ಮಾಡಿದ್ರೆ ಮುಂದೊಂದ್ ದಿವಸ ಅದಕ್ಕೆ ಮತ್ತೂ ಲಾಭದಾಯಕವಾಗಿ ಮಾಡಬಹುದು ಅಂತ ಹೇಳಿ ಒಂದು ನನ್ನ ವಿಚಾರ. ಈಗ ಕೋಕೋ ಅಂತೀವಂದ್ರಲ್ಲ, ನೀವ ಹಾಕಿದ್ದು ನಿಮ್ ತಂದೆಯವರು? ಇಲ್ಲ, ಕೋಕೋ ನಾನೇ ಹಾಕಿದ್ದು ಸರ್. ಅದು ಆಕ್ಚುಲಿ ಅಡಿಕೆ ಹಾಕಿದ್ದು ನಮ್ ತಂದೆಯವರು, ತೆಂಗು ಹಾಕಿದ್ದು ನಮ್ ತಂದೆಯವರು, ಬಾಕಿ ಎಲ್ಲ ನಮ್ ತಂದೆಯವರು ಹಾಕಿದ್ರು. ಅದ್ರನ್ನ ನಾನು ನೋಡ್ಕೊಳ್ತಾ ಇದ್ದೆ, ಮತ್ತೆ ಅದಕ್ಕೆ ಏನೇನ್ ಬೇಕು ಅದೆಲ್ಲ ನಾನು ಮಾಡಿದ್ದೀನಿ. ಆದ್ರೆ ಕೋಕೋ ಬೆಳೆ ನಾನೇ ಹಾಕಿದ್ದು. ಅದು ಹೌದು. ಈಗ ಅದು ನೆರಳಲ್ಲಿ ಬೆಳೆಯುವಂತ ಬೆಳೆ. ಹೌದು. ಹಾಗಾಗಿ ತೆಂಗು ಅಡಿಕೆ ಮಧ್ಯ ಹಾಕ್ತಾರೆ. ನೀವು ಎಲ್ಲಿ ಹೆಂಗ್ ಹಾಕಿದ್ರಿ ಮಧ್ಯ ಅಂದ್ರೆ? ಸರ್, ಈಗ ನಾನು ಅಡಿಕೆ ತೋಟದ ಮಧ್ಯದಲ್ಲಿ ಗ್ಯಾಪ್ ಗಳಿರ್ತವೆ, ಆ ಗ್ಯಾಪ್ ಗಳಲ್ಲೆಲ್ಲ ಹಾಕಿದ್ದೀನಿ. ಉದಾಹರಣೆಗೆ ಒಂದು ಮರದಿಂದ ಒಂದ್ ಮರಕ್ಕೆ 6 ಫೀಟ್ ಗ್ಯಾಪ್ ಇರತ್ತೆ. ಆ ಗ್ಯಾಪ್ ಎಲ್ಲೆಲ್ಲಿ ಬರತ್ತೋ ಅಲ್ಲೆಲ್ಲ ಹಾಕಿದೀವಿ. ಮತ್ತೊಂದು ಅದರಿಂದ ಉಪಯೋಗ ಉಂಟು ಸರ್, ದನ ಕರುಗಳಿಗೆ ಅದ್ರದ್ದೇನು ಸೊಪ್ಪು ಉಂಟಲ್ಲ ಅದು ಆಹಾರನೂ ಆಗ್ತದೆ, ಮತ್ತೆ ಒಳ್ಳೆ ಫುಡ್ ಅದು, ಅದರಿಂದನು ಪ್ರಯೋಜನ ಉಂಟು. ಮತ್ತೆ ಅದು ಒಣಗದ ಮೇಲೆ ಎಲೆ ಆದ್ರೆ ತೋಟ ಗೊಬ್ಬರ ಆಗ್ತದೆ. ತುಂಬಾ ಉಪಕಾರಿ ಬೆಳೆ ಅದು ಒಂದು. ಹೌದಲ್ಲ? ಹೌದು ಸರ್. ಈಗ ಎಷ್ಟು ಗಿಡ ಹಾಕಿದ್ರಿ, ಎಷ್ಟು ಉಳ್ಕೊಂಡು ಅದರಲ್ಲಿ? ಅದರಲ್ಲಿ ಸರ್ ನಾನು ಆಕ್ಚುಲಿ 1,500 ಗಿಡ ಹಾಕಿದ್ದೆ. ಅದರಲ್ಲಿ 1,000 ಗಿಡ ಇದಾವೆ, ಒಂದು 500 ಗಿಡ ಹೋಗಿದೆ. ಮತ್ತೆ ಕೆಲವೊಂದು ಗಿಡ ಅಂದ್ರೆ ನಾನು 500 ಗಿಡ ಪೂರ್ಣ ಹೋಗಿಲ್ಲಾಗಿತ್ತು. ಸ್ವಲ್ಪ ಅಂದ್ರೆ ಒಳ್ಳೆ ಅವಸ್ಥೆಯಲ್ಲಿ ಇಲ್ದಿದ್ದ ಗಿಡಗಳನ್ನೆಲ್ಲ ನಾನೇ ತೆಗ್ದಿದ್ದೀನಿ. ಯಾಕೆ ಕೇಳಿದ್ರೆ ಅದು ಈ ಬಾಕಿ ಇದಕ್ಕೆ ತೊಂದರೆ ಆಗ್ತದೆ, ಮತ್ತೆ ಅದು ಡೆವಲಪ್ ಆಗುದಿಲ್ಲ. ಕೆಲವೊಂದು ರೋಗಗ್ರಸ್ತ ಗಿಡಗಳು ಇರ್ತವೆ, ಅವು ಡೆವಲಪ್ ಆಗುದಿಲ್ಲ. ಅಂತ ಗಿಡಗಳನ್ನೆಲ್ಲ ನಾನೇ ಕಟಿಂಗ್ ಮಾಡಿ ತೆಗ್ದಿದ್ದೀನಿ. ಅಲ್ಲಿ ಮತ್ತೆ ಹೊಸ ತಂದು ಹಾಕೊಂಡು ಹೊಸ ಸಸಿ ಹಾಕೊಂಡು ಅನಿಸ್ಲಿಲ್ಲ? ಅಲ್ಲ, ಅನ್ಸಿದೆ. ಅಂದ್ರೆ ಈಗ ಹಾಕಿದ್ದೆ ಒಳ್ಳೆ ಇನ್ಕಮ್ ಬರ್ತಾ ಉಂಟಲ್ಲ, ಮುಂದಿನ ದಿನಗಳಲ್ಲಿ ಮತ್ತೆ ಬಾಕಿ ಜಾಗದಲ್ಲೂ ಹಾಕ್ಬೇಕು ಹೇಳುವ ವಿಚಾರ ಉಂಟು. ಈ ಗಿಡ ಹಾಕೋದ್ರಿಂದ ನಮ್ಮ ಮುಖ್ಯ ಬೆಳೆಗೆ, ಅದು ಅಡಿಕೆ ಆಗ್ಬಹುದು ತೆಂಗಾಗಬಹುದು, ಆ ಬೆಳೆಗೆ ತೊಂದರೆ ಆಗಲ್ಲ? ಏನು ತೊಂದರೆ ಆಗುದಿಲ್ಲ ಸರ್. ಅದಕ್ಕೆ ಅಂದ್ರೆ ಪದ್ಧತಿಗಳು ಉಂಟು. ಏನು ಕೇಳಿದ್ರೆ ಅದು ಏಕದಮ್ ಸೊಪ್ಪುಗಳು ಬೆಳೀತಾವೆ ಅದಕ್ಕೆ ಕೋಕೋ ಬೆಳೆಗೆ. ಹೇಗೆ ಅಂದ್ರೆ ನಿಯಮಿತವಾಗಿ ಕಟಿಂಗ್ ಮಾಡಬಹುದು ಅದ್ರ, ಆತರ ಕಟಿಂಗ್ ಮಾಡಿ ನಮ್ಮ ಕೋಕೋ ಬೆಳೆಗೆ ಹೇಗೆ ಅಂದ್ರೆ ನಿಯಮಿತವಾಗಿ ಕಟಿಂಗ್ ಮಾಡಬಹುದು ಅದ್ರ, ಆತರ ಕಟಿಂಗ್ ಮಾಡಿ ನಮ್ಮ ಬರ್ತಾ ಉಂಟು. ಅದರಲ್ಲಿ ಕಳೆದ ವರ್ಷ ಮತ್ತೆ ಈ ವರ್ಷ ಒಳ್ಳೆ ಬೆಳೆ ಆಗಿದೆ ಸರ್. ಒಂದೊಂದು ಗಿಡ ಎಷ್ಟು ಕಾಯಿ ಬಿಡುತ್ತೆ? ಅದು ಸರ್ ಎಕ್ಸಾಕ್ಟ್ ಆಗಿ ಹೇಳೋದು ಕಷ್ಟ. ಒಂದು 500-1,000 ವರೆಗೆ ಆಗ್ತದೆ ಸರ್. ಅಷ್ಟು ಭಾರ ಇರ್ತದೆ? ಯಾವ ಸೈಜ್ ಇರುತ್ತೆ ಸರ್? ಅದು ಸಾಮಾನ್ಯ ಒಂದು ಒಳ್ಳೆ ಇಳುವರಿ ಬರೋ ಕಾಯಿ 1 ಇಂಚ್ ವರೆಗೂ ಉದ್ದ ಇರುತ್ತೆ. ಮತ್ತೆ ದಪ್ಪ ಒಂದು 2 ಕೈ ಸೇರಿಸಿದಾಗ ಈ ರೌಂಡ್ ಎಷ್ಟು ಬರುತ್ತೆ ನೋಡಿ, ಆ ಗಾತ್ರದಲ್ಲಿ ಬಲಿತ ಕಾಯಿಗಳು ಅಂದ್ರೆ ಒಳ್ಳೆ ಫುಡ್ ಸಿಕ್ಕಿದ ಕಾಯಿಗಳು ಅಷ್ಟು ದಪ್ಪ ಇರುತ್ತೆ. ಕಟಿಂಗ್ ಮಾಡುವಾಗ 2 ಬರಿ ಮಾಡಬೇಕಾಗ್ತದೆ. ಬೆಳೆ ಜಾಸ್ತಿ ಆದಾಗ 3 ಬರಿನೂ ಮಾಡಬೇಕಾಗ್ತದೆ ಕಟಿಂಗ್. ಒಂದೇ ಬರೀ ಕಟಿಂಗ್ ಬರುದಿಲ್ಲ ಅಂದ್ರೆ ಬೇಸಿಗೆ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಒಂದೊಂದು ಬೇಸಿಗೆ ದೊಡ್ಡ ಬೇಸಿಗೆ ಹೇಳ್ತಾರೆ, ಮಳೆ ಆಗದಿದ್ದರೆ ದೊಡ್ಡ ಬೇಸಿಗೆ ಹೇಳ್ತಾರೆ ನಮ್ಮ ನಮ್ಮಲ್ಲಿ. ಈಗ 2 ವರ್ಷದಿಂದ ನಿಮ್ಗೆ ಗೊತ್ತುಂಟಲ್ಲ ಸರ್, ಫೆಬ್ರವರಿ ಎಂಡಿಂದಾನೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಮಳೆ ಇಲ್ದಾಗ ನಾವು ನೀರ್ ಕೊಡ್ಬೇಕು. ಹೌದೌದು, ಮಳೆ ಇಲ್ದಾಗ ನೀರ್ ಕೊಡ್ಬೇಕು. ಅದು ಇಲ್ಲಾಂದ್ರೆ ಒಣಗಿಬಿಡುತ್ತ? ಏಕದಮ್ ಒಣಗಲ್ಲ ಸರ, ಆದ್ರೆ ಅದು ಸ್ವಲ್ಪ ಎಲೆಗಳೆಲ್ಲ ಸಣ್ಣ ಆಗ್ತಾ ಬರ್ತದೆ. ಅದ್ರ ಸಿಂಪ್ಟಮ್ಸ್ ಅದೇ, ನೀರ್ ಕಮ್ಮಿ ಆಯ್ತು ಅಂದ್ರೆ ಎಲೆ ಸಣ್ಣ ಆಗ್ತದೆ. ಅಂದ್ರೆ ರೆಸ್ಟ್ ಪೀರಿಯಡ್ ಅಲ್ಲಿ ಕೂಡ ನಾವು ನೀರ್ ಕೊಡ್ಬೇಕು. ನೀರ್ ಕೊಡ್ಬೇಕು ಸರ್, ಜೀವ ಹೇಳ್ಕೊಂಡು ನಿಲ್ಬೇಕು. ಹೌದು, ಸಿಕ್ಕಾಪಟ್ಟೆ ನೀರ್ ಬೇಕು ಅಂದ್ರೆ ಇಲ್ಲ, ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರ್ ಬೇಕಾಗ್ತಾ ಇರ್ತದೆ. ತಂಪಿರುವಂಗ್ ನೋಡ್ಕೋಬೇಕು, ತಂಪಿರುವಂಗ್ ನೋಡ್ಬೇಕು. 1,000 ಗಿಡದಲ್ಲಿ ಎಷ್ಟು ಇಳುವರಿ ಬಂತು ಅದನ್ನ ಸ್ವಲ್ಪ ಹೇಳ್ಬೇಕು ಅಂದ್ರೆ, ಈಗ 1,000 ಗಿಡದಲ್ಲಿ ನಾನು 1,00,000 ರೂಪಾಯಿ ಇನ್ಕಮ್ ಮಾಡಿದ್ದೀನಿ. ಅದರಲ್ಲಿ ಅಂದ್ರೆ ಮಂಗ ಮತ್ತು ಈ ಎಲ್ಲ ತಿಂದು ಹೆಚ್ಚಾಗದ್ದು, ಅದು ಸರಿಯಾಗಿ ರಕ್ಷಣೆ ಕೊಟ್ಟರು ಮತ್ತು ಇನ್ಕಮ್ ಆಗತ್ತೆ ಸರ್. ಒಂದ್ 2-2.5-3 ಲಕ್ಷದವರೆಗೂ ಇನ್ಕಮ್ ಮಾಡಬಹುದು ಅದರಲ್ಲಿ. ಹೌದಾ? ಮಾಡಬಹುದು, 100% ಮಾಡಬಹುದು. ಅಂದ್ರೆ ಅದ್ರ ಮೇಲೆ ಅಪಾರ್ಟ್ ಹಾಕ್ಬೇಕು ಸರ್, ಹಕ್ಕಿಗಳು ಮತ್ತೆ ಈ ಮಂಗನ ಹಾವಳಿಯಿಂದ ಎಲ್ಲ ಅದನ್ನ ದೂರ ಮಾಡಿದ್ರೆ ಆಗತ್ತೆ ಸರ್. ಹಂಗಾದ್ರೆ ಕೋಕೋ 1,000 ಗಿಡಗಳು ಕುಂದಿರ್ಬೇಕಂದ್ರೆ ಎಷ್ಟು ಎಕರೆದಲ್ಲಿ ಕುಂತಿದ್ವು ಸರ್? ಒಂದು ಹೆಚ್ಚು ಕಮ್ಮಿ ಹೇಳ್ಬೇಕು ಅಂದ್ರೆ ಒಂದು 3-4 ಎಕರೆ ಜಾಗ ಹಾಕಿದ್ದೀನಿ ನಾನು, ಗ್ಯಾಪ್ ನೋಡ್ ಹಾಕಿದ್ದಲ್ಲ ಸರ್, ಹಂಗಾಗಿ ಒಂಚೂರು ಜಾಸ್ತಿ ಜಾಗ ಬೇಕಾಗ್ತದೆ. ಅಂದ್ರೆ ಹತ್ತತ್ರನು ಹಾಕ್ಬಹುದು ಸರ್, ಹತ್ತತ್ರ ಹಾಕ್ರೆ ನನ್ನ ಲೆಕ್ಕದಲ್ಲಿ ಬಾಕಿ ಇದಕ್ಕೆಲ್ಲ ತೊಂದರೆ ಆಗದೆ ರೀತಿ ಹಾಕ್ಬೇಕಲ್ಲ, ಅದಕ್ಕಾಗಿ ನಾನು ಒಂದು 3-4 ಎಕರೆ ಜಾಗ ಹಾಕಿದ್ದೀನಿ ಅಂದಷ್ಟು. ಈಗ 4 ಅಡಿಕೆ ಗಿಡ ಇರ್ತಾವ, 4 ಅಡಿಕೆ ಗಿಡದ ಮಧ್ಯೆ ಹಾಕ್ಬಿಟ್ರೆ ಹೇಗೆ ಆಗತ್ತೆ ಸರ್? ಎಂತ ತೊಂದ್ರೆ ಇಲ್ಲ, ಅಲ್ಲಿ ಗ್ಯಾಪ್ ಇದ್ರೆ ಹಾಕ್ಬಹುದು, ಹಾಕ್ರೆ ಒಳ್ಳೇದೇ ಆಗ್ತದೆ. ಅದು ಗ್ಯಾಪ್ ಇರುತ್ತಲ್ಲ, ಇರತ್ತೆ. ಅಂದ್ರೆ ಈಗ 2 ಟೈಪ್ ಗ್ಯಾಪ್ ಬರುತ್ತೆ, ಒಂದು ಲೈನ್ ಅಲ್ಲಿ ಗ್ಯಾಪ್ ಸಿಗತ್ತೆ, ಮತ್ತೊಂದು ಈ ಕಡೆಗೆ 2 ಅಡಿಕೆ ಮರದ ಮಧ್ಯದಲ್ಲಿ ಗ್ಯಾಪ್ ಸಿಗತ್ತೆ. ಆ ಟೈಪ್ ನಾವೇನ್ ಮಾಡಿದೀವಿ ಕೇಳಿದ್ರೆ, ಈ ಗ್ಯಾಪ್ ಅಲ್ಲಿ ಹಾಕಿದ್ರೆ ಆ ಗ್ಯಾಪ್ ಅಲ್ಲಿ ಹಾಕಿಲ್ಲ, ಮತ್ತೊಂದು ಗ್ಯಾಪ್ ಅಲ್ಲಿ ಹಾಕಿದೀವಿ. ಆ ಟೈಪ್ ಮಾಡಿದೀವಿ. ಮುಖ್ಯ ಬೆಳೆಗೂ ತೊಂದರೆ ಆಗಬಾರದು, ತೊಂದರೆ ಆಗಬಾರದು. ಹೌದು ಸರ್. ಈಗ ನಾವು ಅಡಿಕೆಗೆ ನೀರ್ ಕೊಡ್ತಾ ಇರ್ತೀವಿ, ಅಷ್ಟೇ ನೀರ್ ಸಾಕು ಇದಕ್ಕೆ ಸ್ಪೆಷಲ್ ಆಗಿ ಕೊಡ್ಲೇಬೇಕು? ಇಲ್ಲ ಸರ್, ಅಷ್ಟೇ ಸಾಕಾಗತ್ತೆ, ಸ್ಪೆಷಲ್ ಏನು ಬೇಡ, ಅದಕ್ಕೇನು ಸ್ಪೆಷಲ್ ನೀರ್ ಬೇಕು ಕೇಳಲ್ಲ ಅದು. ಮತ್ತೆ ಅಡಿಕೆ ಗಿಡಕ್ಕೆ ನೀವು ಮೆಣಸು ಅಂತವೆಲ್ಲ ಬೆಳೀತಾ ಇದ್ದೀರಿ? ಹೌದು, ಮೆಣಸು ಎಲೆ ಬಳ್ಳಿ ಬೆಳೀತಾ ಇದ್ದೀರಿ? ಕಾಳು ಮೆಣಸು ಉಂಟು ಸರ್, ಎಲೆ ಬಳ್ಳಿ ಉಂಟು, ವೀಳ್ಯದೆಲೆ ಉಂಟು. ಮೊದ್ಲೇ ನಮ್ದು ಶುಂಠಿ ಗಿಂಟಿ ಎಲ್ಲ ಬೆಳೀತಿದ್ವಿ, ಅದೆಲ್ಲ ಈಗ ಮಾಡ್ತಾ ಇಲ್ಲ, ಈಗ ಇದಿಷ್ಟು ಬೆಳೆ ಉಂಟು ನಮ್ಮ ಹತ್ರ. ಶುಂಠಿ ಹಾಕಿದ್ರೆ ತೊಂದರೆ ಇಲ್ಲಿ ವೆದರ್ ಈಗ ಶುಂಠಿ ಎಲ್ಲ ಟೈಮು ಒಳ್ಳೆ ಇಳುವರಿ ಬರಲ್ಲ, ಅದಕ್ಕೆ ಸ್ವಲ್ಪ ರೋಗ ಈಗೆಲ್ಲ ಬರ್ತದೆ, ಹಂಗಾಗಿ ಅದು ಹಾಕಿಲ್ಲ ಸರ್. ಮಳೆ ಜಾಸ್ತಿ ಆದ್ರೆ ಕೋಕೋಕ್ಕೆ ಏನಾದ್ರು ತೊಂದರೆ ಆಗುತ್ತೆ? ಸರಿ, ನನ್ನ ಅನಿಸಿಕೆ ಪ್ರಕಾರ ನಾನು 3 ವರ್ಷದಿಂದ ಬೆಳೆ ಮಾಡ್ತಾ ಇದ್ದೇನೆ, ನಂಗೆ ಯಾವುದೇ ರೀತಿ ಆ ತರ ಅನುಭವ ಬ್ಯಾಡ್ ಫೀಲಿಂಗ್ ಆಗಿಲ್ಲ ಸರ್. ಹೆಚ್ಚಿಗೆ ಮಳೆ ಆದ್ರೂ ಕೂಡ ಏನ್ ಸಮಸ್ಯೆ? ಏನು ಸಮಸ್ಯೆ ಆಗಿಲ್ಲ ಇಲ್ಲಿವರೆಗೆ. ಓಕೆ, ಈಗ ಯಾಕಂದ್ರೆ ಹೆಚ್ಚಿಗೆ ಮಳೆ ಆಯ್ತು ಅಂತ ಹೇಳಿದ್ರೆ ಈ ಮೆಣಸಿನ ಬಳ್ಳಿ ಅವೆಲ್ಲ ರೋಗಕ್ತಾಗುವುದು ಹಂಗೆಲ್ಲ ಇರುತ್ತೆ? ಹೌದು ಸರ್, ಹೆಚ್ಚಿಗೆ ಮಳೆ ಆಯ್ತು ಅಂದ್ರೆ ಮೆಣಸಿನ ಬಳ್ಳಿಗೆ ಸೊರಗ ರೋಗ ಅಂತ ಬರುತ್ತೆ, ಅದು ಈ ಬೇರ್ಕೊಳ್ಳು ಅಂತ ಹೇಳ್ತಾರೆ ಅದಕ್ಕೆ, ಅದು ಆ ಟೈಪ್ ರೋಗ ಎಲ್ಲ ಬರುತ್ತೆ. ಇದಕ್ಕೆಲ್ಲ ಅದ ಯಾವುದೇ ರೀತಿ ರೋಗ ಇಲ್ಲಿವರೆಗೆ ನಾನು ನೋಡಿಲ್ಲ. ಹೌದಾ? ಹೌದು ಸರ್. ಎಂತ ರೈತರು ಈ ಕೋಕೋ ಬೆಳೆಯನ್ನ ಆಯ್ಕೆ ಮಾಡ್ಕೋಬಹುದು? ಸರ್, ನಾನು ಹೇಳ್ತೇನೆ ನನ್ನ ಅನಿಸಿಕೆ ಪ್ರಕಾರ, ಈಗ ಸಾಮಾನ್ಯವಾಗಿ ಈ ಅಡಿಕೆ ಬೆಳೆ ಬೆಳೆಗಾರರು ಏನಿದ್ದಾರಲ್ಲ, ಅವರೆಲ್ಲ ಕೊಕ್ಕೋ ಆಯ್ಕೆ ಮಾಡ್ಕೊಳ್ಬಹುದು, ಏನು ಪ್ರಾಬ್ಲಮ್ ಇಲ್ಲ, ಏನು ಸಮಸ್ಯೆ ಆಗೋದಿಲ್ಲ ನನ್ನ ಅನಿಸಿಕೆ ಪ್ರಕಾರ. ಅಂದ್ರೆ ಅಡಿಕೆ ಎಲ್ಲೆಲ್ಲಿ ಬೆಳೀತಾರೆ ಅಲ್ಲೆಲ್ಲಾನು ಕೂಡ ಹಾಕ್ಬಹುದು? ಹಾಕ್ಬಹುದು ಸರ್. ಆ ವಾತಾವರಣ ಇದಕ್ಕೆ ಹೋಗುತ್ತೆ? ಹೋಗತ್ತೆ ಸರ್, 100% ಹೋಗತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಇಳುವರಿನೂ ಚೆನ್ನಾಗಿ ಬರ್ತದೆ. ಮತ್ತೆ ಈಗ ನಿಮ್ಗೇನು ಕದಂಬ ಒಂದು ಮಾರುಕಟ್ಟೆ ಇದೆ, ಅಲ್ಲಿ ಹೋಗಿ ಮಾರ್ತೀರಿ, ಬೇರೆ ರೈತರು ಹೆಂಗ್ ಮಾಡ್ಬಹುದು? ಬೇರೆ ರೈತರು ಹಂಗ ಮಾಡ್ಬಹುದಲ್ಲ ಸರ್, ಅಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಆಗದಿದೆ, ಇದ್ದವರು ಇನ್ಕಮ್ ಕಡಿಮೆ ಬರುವವರು ಅಲ್ಲಿ ಅವ್ರಿಗೆ ಕೊಡಬಹುದು, ಅವ್ರು ಅದನ್ನ ಡೈರೆಕ್ಟ್ ಆಗಿ ಜನರ ಹತ್ರ ತಕೊಂಡು ಮಾರ್ಕೆಟ್ ಕಳಿಸ್ತಾರೆ. ಅವರು ಸಾಕಾಣಿ ಮನೆಯ ಬಾಗಿಲು ಮತ್ತು ಕಿಟಕಿಗಳಿಗೆ ತಂತಿ ಜಾಲರಿ ಅಥವಾ ನೈಲಾನ್ ಬಲೆಯನ್ನು ಅಳವಡಿಸಬೇಕು. ಹುಳು ಸಾಕಣೆ ಮನೆಯ ಮುಂಭಾಗದಲ್ಲಿ ಉಪ ಕೋಣೆಯನ್ನು ನಿರ್ಮಿಸಿ ಉಜಿ ನೊಣಗಳು ರೇಷ್ಮೆ ಹುಳು ಸಾಕಾಣಿಕಾ ಮನೆಗೆ ನುಸುಳದಂತೆ ತಡೆಯಬೇಕು. ಸಾಧ್ಯವಾದಷ್ಟು 4ನೇ ಹಂತದವರೆಗೆ ಹುಳು ಸಾಕಾಣಿಕಾ ದಡೆಯವುಗಳನ್ನು ನೈಲಾನ್ ಬಲೆಯಿಂದ ಮುಚ್ಚಿ ಉಜಿ ನೊಣಗಳು ರೇಷ್ಮೆ ಹುಳುಗಳಿಗೆ ಹಾನಿ ಮಾಡದಂತೆ ನೋಡಿಕೊಳ್ಳಬೇಕು. ಅಂಟು ಬಲೆಯ ಅಳವಡಿಕೆ. ಅಂಟು ಬಲೆಯು ಹಳದಿ ಬಣ್ಣದ ಹಿನ್ನೆಲೆಯುಳ್ಳ ಹಾಗೂ %100 ಪಾಲಿಬ್ಯೂಟಿನ್ ಅಂಟುವನ್ನು ಹೊಂದಿರುತ್ತದೆ. ಇದು ನೀರಿನಲ್ಲಿ ಕರಗದೆ ವಿಷಕಾರಿಯಲ್ಲದ ಹಾಗೂ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಹಾನಿಕಾರಿಯಲ್ಲದ ಪ್ರಕೃತಿ ಸ್ನೇಹಿ ತಂತ್ರಜ್ಞಾನವಾಗಿದೆ. ಸಾಧಾರಣ ಉಷ್ಣಾಂಶ ಮತ್ತು ಒತ್ತಡದಲ್ಲಿ ಇದು ಸ್ಥಿರತೆಯನ್ನು ಕಾಪಾಡಿಕೊಂಡು ಅಂದಾಜು 6 ತಿಂಗಳವರೆಗೆ ಪರಿಣಾಮಕಾರಿಯಾಗಿ ಉಜಿ ನಿರ್ವಹಣೆಗೆ ಉಪಯೋಗಿಸಬಹುದಾಗಿದೆ. ಉಜಿ ಟ್ರ್ಯಾಪ್ ಬಳಕೆ. ಪ್ರೌಢ ಉಜಿ ನೊಣಗಳನ್ನು ಆಕರ್ಷಿಸಿ ಕೊಲ್ಲುವ ಒಂದು ರಾಸಾಯನಿಕ ಟ್ರ್ಯಾಪ್ ಇದಾಗಿದ್ದು, 1 ಲೀಟರ್ ನೀರಿನಲ್ಲಿ 1 ಮಾತ್ರೆಯನ್ನು ಕರಗಿಸಿ ದ್ರಾವಣವನ್ನು ತಿಳಿ ಬಣ್ಣದ ತಟ್ಟೆ ಅಥವಾ ಪ್ಲೇಟುಗಳಲ್ಲಿ ಹಾಕಿ ಕಿಟಕಿಯ ತಳದ ಮಟ್ಟಕ್ಕೆ ಹುಳು ಸಾಕಾಣೆ ಮನೆಯ ಒಳಗೆ ಮತ್ತು ಹೊರಗೆ ಇಡಬೇಕು. ಇತರ ಯಾಂತ್ರಿಕ ಕ್ರಮಗಳು ಹಿಪ್ಪು ನೀರು ಸರಣೇ ಕೌಲ ಮಗೇನ ಅಮೇ.